ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕ್ಕೆ ಕರೆ ಮಾಡಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಪ್ರಭು ಜಿಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಹೆಚ್ಎಂ ಮಹೇಶ್. ಆತ್ಮೀಯ ಕೇಳುಗರೆ, ಇಂದು ನಾವು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯಲ್ಲಿ ಪ್ರಭು ಜಿ ಅನ್ನುವರ ತೋಟದಲ್ಲಿದ್ದೀವಿ. ಇವರು ಇರತಕ್ಕಂತಹ 3 ಎಕರೆ ಜಮೀನಿನಲ್ಲಿ ಅವರು ಅಡಿಕೆ ಕೃಷಿಯನ್ನ ಮಾಡಿದ್ದಾರೆ, ಮತ್ತೆ ಬಾಳೆ ಕೂಡ ನಾವು ನೋಡ್ತಾ ಇದೀವಿ. ಒಟ್ಟಿನಲ್ಲಿ ತೋಟ ಬಾರಿ ಸೊಗಸಾಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರ ಇಳುವರಿ ಹೇಗೆ, ಇವರ ಕೃಷಿ ಪದ್ಧತಿ, ಏನೇನು ಕೃಷಿ ಪದ್ಧತಿಯನ್ನು ಅನುಸರಿಸಿದ್ದಾರೆ, ಯಾವ ಒಂದು ರಾಸಾಯನಿಕ ಗೊಬ್ಬರ ಹಾಕಿದ್ದಾರೆ ಅಥವಾ ಸಾವಯವ ಗೊಬ್ಬರ ಹಾಕಿದಾರೋ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಾವು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಭು ಅವರೇ. ನಮಸ್ಕಾರ. ನಮಸ್ಕಾರ ಪ್ರಭು ಅವರೇ. ಪ್ರಾರಂಭದಲ್ಲಿ ಮುಂಚೆ ಏನ್ ಮಾಡ್ಕೊಂಡಿದ್ರಿ ನೀವು ಅಂತ ಹೇಳ್ತೀರಿ? ಮುಂಚೆ ನಾವು ಓದ್ತಾ ಇದ್ವಿ, ಡಿಗ್ರಿ ಮಾಡಿದೀವಿ, BA ಮಾಡಿದೀವಿ. ಅದು ಬಿಟ್ಟು ಬಂದು ನಾವು ಕೃಷಿಯಲ್ಲಿ ತೊಡಸ್ಕೊಂಡ್ವಿ. ನಾನು ನಮ್ಮ ಅಳಿಯ ಕೃಷಿಯಲ್ಲಿ ತೊಡ್ಕೊಂಡ್ವಿ. ಒಂದೇ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ ಮೊದಲು. ಎಲ್ಲರಿಗೂ ಕೃಷಿಯಲ್ಲಿ ತೊಡ್ಕೊಂಡು ನಾನು ನಮ್ಮ ಅಳಿಯ ಎಲ್ಲ ತೋಟಗಳನ್ನ ಇಂಪ್ರೂವ್ ಮಾಡ್ಕೊಂತ ಜಮೀನ್ನ ಕೆಲವು ಜಮೀನ್ ಕೊಂಡ್ಕೊಂಡಿದೀವಿ. ಕೊಂಡ್ಕೊಂಡು ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ತೋಟಗಳನ್ನ ಒಟ್ಟಾಗಿ ಮಾಡಿದ್ವಿ ಸರ್. ಅದರಲ್ಲಿ ನಾವು ಕೃಷಿಯನ್ನ ಬರೀ ಅಡಿಕೆಗೆ ಸೀಮಿತ ಆಗಿಲ್ಲ, ನಾವು ಅದರಲ್ಲಿ ಬಾಳೆನೂ ಸತಿ ಬೆಳೆದಿದ್ದೀವಿ. ಈಗ ವಿಳೆದೆಲೆ ಹಾಕಿದೀವಿ, ವಿಳೆದೆಲೆಯಲ್ಲೂ ನಾವು ಆದಾಯ ಪಡಿತಾ ಇದ್ದೀವಿ. ಮತ್ತೆ ಕಾಳುಮೆಣಸನ್ನು ಸತಿ ಹಾಕಿದ್ವಿ, ಅದು ಫಸ್ಲು ಬರ್ತಾ ಇದೆ. ಮತ್ತೆ ಸೈಡಿಗೆ ತೆಂಗುನು ಸತಿ ಹಾಕಿದೀವಿ, ಈಗ ಅದು ತೆಂಗುನು ಫಸ್ಲು ಬಂದಿದೆ, ಅದು ಆದಾಯ ತಗಂತಾ ಇದೀವಿ. ಅದರಿಂದ ಅದರಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೆ ನಮಗೆ ಈ 3 ಎಕರೆ ತೋಟದಲ್ಲಿ ಒಂದು ವರ್ಷಕ್ಕೆ 1 ಲಕ್ಷ ಅಂತೂ ಆದಾಯ ಇದೆ ನಮಗೆ. ಆದ್ರಿಂದ ಮತ್ತೆ ನಾವು ಅಡಿಕೆ ತೋಟಗಳಿಗೆ ಏನ್ ಸರ್ ಅಂದ್ರೆ ಹೆಂಗೆ ಬೇಸಾಯ ಪದ್ಧತಿ ಅಳವಡಿಸ್ಕೊಂಡಿದೀವಿ ಅಂದ್ರೆ ಅದಕ್ಕೆ ನಾವು 2 ವರ್ಷಕ್ಕೊಂದ್ಸರಿ ಭೂಮಿ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿಸ್ತೀವಿ, ಮತ್ತು ನೀರಾವರಿ ಸೌಲಭ್ಯ ಅದಕ್ಕೆ ಕಲ್ಪಿಸಿದೀವಿ. ಅಂದ್ರೆ ಹನಿ ನೀರಾವರಿ ಬೋರ್ವೆಲ್ ಇದೆ, 3 ಎಕರೆ ತೋಟಕ್ಕೆ 1 ಬೋರ್ವೆಲ್ ಹಾಕೊಂಡಿದೀವಿ. ಅದರಲ್ಲಿ ನಾವು ಡ್ರಿಪ್ ಮೂಲಕ ನೀರ 15 ದಿನಕ್ಕೊಮ್ಮೆ ಟರ್ನ್ ಓವರ್ ಮಾಡ್ತಾ ಇದೀವಿ. ಇಲ್ಲಿ ಹತ್ತಿರದಲ್ಲಿ ಕೆರೆ ಕಾಣಿಸ್ತಾ ಇದೆ, ಆದ್ರೂ ನೀವು ಅದರಲ್ಲಿ ಡ್ರಿಪ್ ಮಾಡಿದೀನಿ, ಬೋರ್ ಹಾಕ್ಸ್ಕೊಂಡಿದೀನಿ ಅಂದ್ರೆ ಯಾಕೆ ಅಂತ? ಅದು ಅಂದ್ರೆ ಎಲ್ಲ ಮಾಡಿದಾರೆ ಪೈಪ್ ಲೈನ್, ಆದರೂ ನಾವು ಅದಕ್ಕೆ ನಾವು ಒಬ್ಬಂಟಿಗ್ರಿಂದ ಅದು ಮೈಂಟೈನ್ ಮಾಡೋದು ಒಂದು ಸ್ವಲ್ಪ ಪೈಪ್ ಲೈನ್ ಅವೆಲ್ಲ ಮೈಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಬೋರ್ವೆಲ್ನೇ ಅಳವಡಿಸ್ಕೊಂಡಿದೀವಿ ನಾವು, ರಿಸ್ಕ್ ಬೇಡ ಅಂತ. ಅದರಿಂದ ನಮಗೆ ಸಾಕಷ್ಟು ನೀರು ಒದಗ್ತಾ ಇದೆ ಬೋರ್ವೆಲ್ನಿಂದ. ಮತ್ತು ಅದನ್ನ ಹನಿ ನೀರಾವರಿ ಬಂದಿದೆ ನಮ್ಮಲ್ಲೂ ಹನಿ ನೀರಾವರಿ, ಆದರೂ ನಾವು ಮೊದಲೇನು ಡ್ರಿಪ್ ಮಾಡಿಸಿದ್ದೀವೋ ಅದರಿಂದನೇ ನಾವು ನೀರನ್ನ 15 ದಿನಕ್ಕೊಮ್ಮೆ ಟರ್ನ್ ಓವರ್ ಮಾಡ್ತಾ ಇದೀವಿ, ಬಿಡ್ತಾ ಇದೀವಿ. ನೀರು ಬೋರ್ವೆಲ್ ಅಲ್ಲಿ ಫುಲ್ ಸಮೃದ್ಧ ಆಗೈತೆ, ಅದರಿಂದ ಅದೇ ಸಾಕಾಗ್ತಾ ಇದೆ ಸರ್ ನಮಗೆ. ಅಂದ್ರೆ ನೀವು ಓದಿದೀನಿ, ಡಿಗ್ರಿ ಎಲ್ಲ ಮಾಡಿದೀನಿ ಅಂದ್ರೆ ನಿಮ್ಗೆ ಈ ಕೃಷಿ ಬಗ್ಗೆ ಆಸಕ್ತಿ ಬರೋ ಕಾರಣ ಏನು ಅಂತೀರಿ? ಆಸಕ್ತಿ ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ನಾವು ಏನ್ ಊಟಕ್ಕೆ ನಮ್ ತಂದೆ ತಾಯಿ ನಮ್ಮ ಮಾವರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ, ಅವು ಏನ್ ವರ್ಷಕ್ಕೆ ನಾವು ಬೆಳೆದಿದ್ದೆಲ್ಲ ನಾವು ಬರೀ ಮನೆಯಲ್ಲಿದ್ದ ತಿನ್ನಕ್ಕೆ ಆಸ್ಪತ್ರೆಗೆ ಅದಕ್ಕೆ ಖರ್ಚಾಗ್ಬಿಡೋದೆಲ್ಲ. ಆದ್ರಿಂದ ನಾನು ನಮ್ಮ ಅಳಿಯ ಬಂದು ಹೀಗೆ ಆದ್ರೆ ನಾವು ಹಿಂಗೆ ಇರೋದೆ ಸಾಯ ತನಕ ಹಿಂಗೆ ದುಡಿಮೆ ಮಾಡ್ಕೊಂತ ಹೋಗ್ಬೇಕು, ಬಡ್ಡಿ ಕಟ್ಕೊಂತ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಕೊಂತ ಇರ್ಬೇಕು ಅಂದು ನಾವು ಬಂದು ಕೃಷಿಯಲ್ಲಿ ತೊಡ್ಕೊಂಡ್ವಿ. ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಟ್ರ್ಯಾಕ್ಟರ್ನು ಸತಿ ತಗೊಂಡ್ವಿ, ಈಗಲೂ ಇದೆ ಸರ್ ಟ್ರ್ಯಾಕ್ಟರ್. ಅದರಿಂದ ನಾವು ಟ್ರ್ಯಾಕ್ಟರ್ ತಗೊಂಡು ಇಲ್ಲಿ ಹತ್ರ ಕೆರೆಗಳು ಇದಾವೆ, ಬೇಕಾದಷ್ಟು ಮಣ್ಣು ಸಿಗುತ್ತೆ, ಫಲವತ್ತಾದ ಮಣ್ಣು, 1000 ಲೋಡ್ ಮಣ್ಣು ತೋಟಗಳಿಗೆ ಒಡಿಸಿದೀವಿ. ಅದರಿಂದ ಹೆಚ್ಚಿಗೆ ಇಳುವರಿ ನಮಗೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದ್ರೂ ಎಕರೆಗೆ ಏನಿಲ್ಲ ಅಂದ್ರೂ ನಾವು 12 ಕ್ವಿಂಟಾಲ್ ತನಕ ಇಳುವರಿ ತೆಗಿತಾ ಇದೀವಿ ಎಕರೆ. ಅಂದ್ರೆ ನೀವು ಓದಿದ್ದು ಬೇರೆ ಕಡೆ ಅಂದ್ರೆ ಸರ್ಕಾರಿ ಉದ್ಯೋಗದ ಕಡೆ ಆಸಕ್ತಿ ಬಿಟ್ಟು ಈ ಕಡೆ ಬಂದ್ರಿ, ಅದಕ್ಕೆ ಒಂದ್ ಸ್ವಲ್ಪ ಕಾರಣ ಏನು? ಸರ್ಕಾರಿ ಉದ್ಯೋಗ ಅಂದ್ರೆ ಸಿಕ್ತಿತ್ತೇನ ಸರ್ ನಾವು, ಮತ್ತೆ ಅದಕ್ಕೆ ಮತ್ತೆ BEd ಮಾಡ್ಬೇಕಾಯ್ತು, ಅದಕ್ಕೆ ನಮಗೆ BEd ಮಾಡಕ್ ಅಷ್ಟು ನಮಗೆ ಅವಾಗ ಅನುಕೂಲ ಇದ್ದಿಲ್ಲ ಮೊದ್ಲು. ಈಗ ನಮ್ಮ ಮಕ್ಕಳನ್ನೆಲ್ಲ ಓದಿಸ್ತಾ ಇದೀನಿ, ಡಿಗ್ರಿ ಮಾಡಿಸಿದೀನಿ, ಇಂಜಿನಿಯರಿಂಗ್ ಮಾಡಿಸಿದೀನಿ, ಒಬ್ಬಳನ್ನ ಇಂಜಿನಿಯರಿಂಗ್ ಕೊಟ್ಟು ಮದುವೆ ಮಾಡಿದೀನಿ, ಇನ್ನೊಬ್ಬಳನ್ನ MCA ಮಾಡಿಸ್ತಾ ಇದೀನಿ. ನಾವು ಅಂದ್ರೆ ಅವಾಗ ಅಷ್ಟು ನಮಗೆ ಆದಾಯ ಮುಂದೋಗೋಷ್ಟು ಪರಿಸ್ಥಿತಿಯಲ್ಲಿ ಇದ್ದಿಲ್ಲ ನಾವು. ಆದ್ರಿಂದ ನಾವು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿ ಅದನ್ನ ನಾವು ಈಗ ಮೊದಲು ಅಂದ್ರೆ ಹೊಲಗಳಲ್ಲೆಲ್ಲ ರಾಗಿ ಜೋಳ ಭತ್ತ ಈಗಲೂ ಇದೆ. ರಾಗಿ ಜೋಳ ಹೊಲಗಳನ್ನೆಲ್ಲ ನಾವು ಮೊದ್ಲು ಈಗೆಲ್ಲ ತೆಗಿತಾ ಇದೀವಿ, ತೆಗೆದು ಅವನ್ನ ತೋಟ ಮಾಡ್ಕೊಂಡಿದೀವಿ. ಭತ್ತ ಅಂದ್ರೆ ಭತ್ತ ನಾವು ಈಗಲೂ ಬೆಳಿತೀವಿ, ಭತ್ತನ ಒಂದೂವರೆ ಎಕರೆ ಗದ್ದೆ ಇದೆ, ಅದರಿಂದಲೂ ನಾವು ಆದಾಯ ತೆಗೊಂತಾ ಇದೀವಿ. ಈಗ ನಾವು ಮೂಲ ಬೆಳೆ ಅಂದ್ರೆ ನಮಗೆ ಅಡಿಕೆ ಬಾಳೆ ವಿಳೆದೆಲೆ ಮೆಣಸು ಇದೇ ನಾವು ಬೆಳೀತಾ ಇದೀವಿ ಸರ್. ಪ್ರಾರಂಭದಲ್ಲಿ ಅಡಿಕೆ ಬಗ್ಗೆ ನಮ್ಮ ರೈತರಿಗೆ ಯಾವ ರೀತಿ ಬೆಳೆದ್ರಿ, ಅದ್ರ ಬಗ್ಗೆ ಒಂದೊಂದಾಗಿ ಬೆಳೆಗಳ ಬಗ್ಗೆ ಹೇಳ್ಕೊತ ಹೋಗೋದಾದ್ರೆ ಪ್ರಾರಂಭದಲ್ಲಿ ಫಸ್ಟ್ ಗೆ ಅಡಿಕೆ ಬಗ್ಗೆ ಏನೇನ್ ಮಾಡಿದ್ರಿ? ಅಡಿಕೆ ಬಗ್ಗೆ ಅಂದ್ರೆ ನಾವು ಒಂದು 3/4 ಎಕರೆ ಅಡಿಕೆ ತೋಟ ಇದೆ, ಹಳೆ ತೋಟ. ಅದರಿಂದನೇ ಆರ್ಸಿ ಬೀಜಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅವನ್ನೇ ಸಸಿ ಮಾಡ್ಕೊಂಡು ಮೊಳಕೆ ಮಾಡಿ ಅವನ್ನ ಪ್ಯಾಕೆಟ್ ಮಾಡ್ಕೊಂಡು ಅವನ್ನೇ ನಾವು ನಾಟಿ ಮಾಡಿದ್ವಿ ಫಸ್ಟ್. ಅವನ್ನಲ್ಲೇ ನಮಗೆ ಅದಕ್ಕೆ ಕೆರೆ ಮಣ್ಣು ಫಲವತ್ತಾದ ಮಣ್ಣು ಸುಳೆಕೆರೆ ಅಂತ ಇದೆ ಈಗಲೂ, ಅದು ಖಾಲಿಯಾಗಿತ್ತು ಅಂದ್ರೆ ಈಗ 3 ವರ್ಷದಿಂದ. ಅದರಿಂದ ನಾವು ಮಣ್ಣ ಹೊಡ್ಕೊಂಡ್ವಿ, ಹೊಡ್ಕೊಂಡು ತೋಟಕ್ಕೆಲ್ಲ ತೆಳ್ಳಗೆ ಅಳಿಸಿದ್ವಿ. ಆಮೇಲೆ ಅದಕ್ಕೆ ಅಡಿಕೆಗೆ ಸುತ್ತ ಬಿಡಿಸಿ ಕೊಟ್ಟಿಗೆ ಗೊಬ್ಬರ, ಮೇನ್ ಕೊಟ್ಟಿಗೆ ಗೊಬ್ಬರನೇ ನಾವು ಯಾವಾಗ್ಲೂ ಬಳಸೋದು. ಮತ್ತೆ ಬೇರೆ ಕೆಮಿಕಲ್ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಭಾರಿ ಮಳೆ ಹಿಡಿದಾಗ ಒಂದ್ಸರಿ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಬಹಳ ಶೀತ ಆದಾಗ ಹಾಕ್ಲೇಬೇಕದನ್ನ, ಹಾಕ್ಲಿಲ್ಲದ್ರೆ ಶೀತ ಆಗತ್ತೆ ಅಂತ ನಾವು ಅದನ್ನ ಉಪಯೋಗಿಸ್ತಾ ಇದೀವಿ. ಹಂಗಾಗಿ ಹೆಚ್ಚಿಗೆ ಇಳುವರಿ ನಮಗೆ ಬರ್ತಾ ಇದೆ. ಅಂದ್ರೆ ನೀರನ್ನ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಿ? ನೀರನ್ನ ನಾವು ಡ್ರಿಪ್ ಮೂಲಕನೇ ಹಾಯಿಸೋದು. ಆದ್ರಿಂದ ಅದನ್ನ ನಾವು 15 ದಿನ 20 ದಿನಕ್ಕೊಂದ್ಸರಿ ಟರ್ನ್ ಓವರ್ ಮಾಡ್ತಾ ಇದೀವಿ. ಅಂದ್ರೆ ನೀರು ನಿಲ್ಲಬಾರದು ಅಂತಾರೆ ಅಡಿಕೆ ತೋಟದಲ್ಲಿ, ಅಂದ್ರೆ ನೀವು ಯಾವ ರೀತಿ ಪದ್ಧತಿ ಅನುಸರಿಸಿ ನೀರು ನಿಲ್ಲುತ್ತೋ ನೀರು ನಿಲ್ದಂಗ ಏನೇನ್ ಮಾಡಿದಿರ? ನೀರು ನಿಲ್ದಂಗೆ ಅಂದ್ರೆ ಬಸಿ ಕಾಲುವೆಗಳನ್ನ ಮಾಡಿದೀವಿ ಸೈಡಿಗೆ, ಸುತ್ತಲೂ ಆ ಕಡೆ ಕೆಳಗೂ ಇದೆ, ಸೈಡ್ ಅಲ್ಲೂ ಸುತ್ತಲೂ ಬಸಿ ಕಾಲುವೆ ಇದಾವೆ. ಹಂಗಾಗಿ ನಾವು ಅದನ್ನ ಬಸಿ ಕಾಲುವೆ ಮುಖಾಂತರನೇ ನೀರು ಹೊರಗೆ ಹೋಗಂಗ್ ಮಾಡಿದೀವಿ ಸರ್. ಮತ್ತೆ ಈ ಅಡಿಕೆ ಮರನೆಲ್ಲ ನೆಟ್ಟಿದಿರಿ, ಗಿಡನ ಈ ಸಾಲದಿಂದ ಸಾಲಿಗೆ ಎಷ್ಟು, ಮತ್ತೆ ಮಧ್ಯದಲ್ಲೆಲ್ಲ ಹಾಕಿದಿರಿ, ಅದ್ರ ಬಗ್ಗೆ ಏನು? ಮತ್ತೆ ಸುತ್ತಲೂ ತೆಂಗಿನ ಮರನೂ ನೆಟ್ಟಿದಿರಿ, ಅದ್ರ ಪ್ರಕಾರವಾಗಿ ಅಡಿಕೆ ಬಗ್ಗೆ ಹೆಂಗ್ ಮಾಡ್ತೀರಾ ಕೃಷಿ? ಸಾಲಿಂದ ಸಾಲಿಗೆ ಅಂದ್ರೆ ಎರಡು ಕಡೆ ನಾವು 9 ಅಡಿ ಅಂತರ ಮಾಡಿದೀವಿ, ಎರಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎರಡನ್ನು ನಾವು 9 ಅಡಿ ದಾಯಕ್ ಗಿಡ ನೆಟ್ಟಿದೀವಿ. 1 ಎಕರೆಗೆ 500 ಸಸಿ ಅಂತೆ, 3 ಎಕರೆಗೆ 1,500 ಗಿಡ ನಾವು ನೆಟ್ಟಿದೀವಿ. ಹಂಗಾಗಿ ನಾವು ಬೇರೆಯವರೆಲ್ಲ ಮಾಡಿದ್ದಾರೆ ಸರ್, 8 ಅಡಿಗೂ ಮಾಡಿದ್ದಾರೆ, 8.5 ಅಡಿ 8 ಅಡಿ ಮಾಡಿದ್ದಾರೆ. ಅದರಿಂದ ಅದು ಬಿಸಿಲು ಅಷ್ಟು ನೆಲಕ್ಕೆ ಬೀಳಲ್ಲ, ಅದು ಆದ್ರಿಂದ ಅದು ಭೂಮಿ ಫಲವತ್ತತೆ ಹೆಚ್ಚಾಗಲ್ಲ, ಬಿಸಿಲು ಬೀಳಲ್ಲ. ಹಂಗಾಗಿ ನಾವು ಅದಕ್ಕೆ 9 ಅಡಿನೇ ನಾವು ಅಳವಡಿಸ್ಕೊಂಡಿರೋದು. ಯಾವ ತಳಿ ಸಸಿ ನೀವು ಹಾಕಿರೋದು? ಇದು ನಾಡಾವಳಿ ಗೋಟೆ ಸರ್, ಇದು ಮಲ್ನಾಡ ಅಡಿಕೆ ಅಲ್ಲ. ಇಲ್ಲಿ ನಮ್ಮಲ್ಲಿ ಏನು ನಮ್ಮ ಹಳೆ ತೋಟದ ಏನು ನಾಡಾವಳಿ ಗೋಟೆ ಐತೋ ಅದೇ ಗೋಟೆ ನಾವು ಬಳಸಿ ಸಸಿ ಮಾಡ್ತೀವಿ. ಚನ್ನಗಿರಿ ತಾಲೂಕಿನಲ್ಲಿ ಸಂಪೂರ್ಣ ಅಡಿಕೆನೆ ಎಲ್ಲರಲ್ಲೂ ಇದೇ ಹಾಕಿದ್ದಾರೆ? ಯಾವ್ದು ತಳಿ ಹಾಕಿದ್ದಾರೆ? ಕೆಲವರು ಮಲ್ನಾಡ ಗೋಟು ತಂದು ಹಾಕಿದ್ರು, ಅವು ಸಕ್ಸಸ್ ಆಗಿಲ್ಲ ಸರ್, ಸುಳಿ ರೋಗ ಬಿದ್ದು ಬಹಳ ಗಿಡ ಹೋಗ್ತಾ ಇದಾವೆ. ಹಂಗಾಗಿ ಅವನ್ನ ಯಾರು ಈಗ ಇಷ್ಟಪಡ್ತಾ ಇಲ್ಲ ಮಲ್ನಾಡ್ ಅಡಿಕೆನ. ಇಲ್ಲಿ ನಾಡಾವಳಿ ನಮ್ಮಲ್ಲೇ ತೋಟಗಳಿಂದ ಅಡಿಕೆ ಸಸಿ ಮಾಡ್ಕೊಂಡು ಇಲ್ಲೇ ನೆಡ್ತಾ ಇದಾರೆ, ನಾವು ಅದೇ ತರ ಮುಂದುವರಿಸ್ತಾ ಇದೀವಿ. ಅಂದ್ರೆ ನೀವೇ ಸಸಿ ಮಾಡಿದ್ದು ಅಥವಾ ತಂದಿದ್ದು? ಇಲ್ಲ, ನಾವೇ ಮಾಡ್ಕೊಂಡು ನಾವು ನೆಟ್ಟಿರೋದು ಸರ್. ಯಾವ ರೀತಿ ಸಸಿ ಮಾಡಿದ್ರಿ ತಾವು? ನಾವು ಫಸ್ಟ್ ಅವನ್ನ ಮರದಲ್ಲೇ ಗೋಟ ಹಣ್ಣಾಗೋ ತನಕ ಬಿಡ್ತೀವಿ ಸರ್, ಹಣ್ಣಾಗೋ ತನಕ ಬಿಟ್ಟು ಅದನ್ನ ಆಮೇಲೆ ಅದು ಹಣ್ಣಾಗಿ ಉದುರ್ತು ಅಂದಾಗ ಕೊನೆ ಅದನ್ನ ತಗೊಂತೀವಿ, ಕೆಡಿಸ್ತೀವಿ. ಕೆಡಿಸ್ಕೊಂಡು ನೆಲಕ್ಕೆ ಫಸ್ಟ್ ಬೆಡ್ ಮಾಡ್ಕೊಂಡು ಒಂದೊಂದೇ ಬೀಜ ತೊಟ್ಟ ಮೇಲೆ ಮಾಡಿ ಊರಿ, ಫಸ್ಟ್ ಸಸಿ ಮಡಿ ಮಾಡಿ ಅದು ಊರಿ ಅದ್ರ ಮೇಲೆ ಮರಳಳ್ಳಿ ಸ್ವಲ್ಪ ನೀರು ಹಾಯಿಸ್ತಾ ಇರ್ತೀವಿ, ನೀರು ದಿನ ಹಾಕ್ತಾ ಇರ್ತೀವಿ. ಆಮೇಲೆ 2-2.5 ತಿಂಗಳಿಗೆ ಅದು ಮೊಳಕೆ ಹೊರಗೆ ಬರುತ್ತೆ. ಮೊಳಕೆ ಹೊರಗೆ ಬಂದ್ಮೇಲೆ ಅದನ್ನ ಪ್ಯಾಕೆಟ್ ನರ್ಸರಿ ಮಾಡ್ತೀವಿ, ನರ್ಸರಿ ಮಾಡಿ ಪ್ಯಾಕೆಟ್ ಮೂಲಕ ಅದನ್ನ ಒಂದು 6-7 ತಿಂಗಳು ಅದನ್ನ ನರ್ಸರಿ ಪ್ಯಾಕೆಟ್ ಅಲ್ಲಿ ಬೆಳೆಸಿ ಆಮೇಲೆ ನೆಲಕ್ಕೆ ಅದನ್ನ ನೆಡ್ತೀವಿ, ದಾಯ ಮಾಡಿ ಹೊಲನ. ಆಮೇಲೆ ಅದನ್ನ ತೋಟಕ್ಕೆ ನಾಟಿ ಮಾಡ್ತೀವಿ. ಎಷ್ಟು ವರ್ಷ ಅದನ್ನ ಗಿಡ ಬೆಳೆಸ್ತೀರ ನೀವು? ಫಸ್ಟ್ ಮೊಳಕೆದ 9-10 ತಿಂಗಳು ಬೆಳೆಸ್ಬೇಕು ಅದನ್ನ, ನಂತರ ಆಮೇಲೆ ಅದು ಫಸಲಿ ಬರ್ಬೇಕಂದ್ರೆ 8 ವರ್ಷದ ಗಿಡ ಆದ್ರೆ ಅದು ಚೆನ್ನಾಗಿ, ವರ್ಷದ ಗಿಡ ಆದ್ರೆ ಒಳ್ಳೆ ಕಾಂಡ ಎಲ್ಲ ದಪ್ಪ ಬರುತ್ತೆ. ಆಮೇಲೆ ಅದನ್ನ ವರ್ಷದ ಮೇಲೆ ನಾಟಿ ಮಾಡ್ಬೇಕು ಸರ್. ಅಂದ್ರೆ ವರ್ಷದ ಮೇಲೆ ನಾಟಿ ಮಾಡ್ತೀರ, ನಂತರ ಅದು ರಕ್ಷಣೆ ಡೈರೆಕ್ಟ್ ಸೂರ್ಯನ ಬಿಸಿಲು ಅದಕ್ಕೆ ಇದಾಗುತ್ತೆ ಅನ್ಬಿಟ್ಟು ಏನ್ ಮಾಡಿದ್ರಿ, ಅದಾಗ ಏನ್ ಮಾಡ್ತಿದ್ರಿ? ಅದರಲ್ಲಿ ಫಸ್ಟ್ ನಾವು ಈ ತರಕಾರಿ ಬೆಳೆದ್ವಿ ಸರ್, 1 ವರ್ಷ ಟೊಮೆಟೊ, ಆಮೇಲೆ ಮತ್ತೆ ಬದನೆಕಾಯಿ, ಮೂಲಂಗಿ, ವ್ಯವಸಾಯ ಮಾಡಿದ್ವಿ. ಮುಂದ ಒಂದ್ ವರ್ಷ ಕಂಪ್ಲೀಟ್ ತರಕಾರಿನೇ ಹಾಕಿದ್ವಿ ಸರ್. ಆಮೇಲೆ ಅದಕ್ಕೆ ಬಾಳೆ ಹಾಕಿದ್ವಿ. ತರಕಾರಿ ಹೋದ ಒಂದ್ ವರ್ಷದ ಮೇಲೆ ಹೋಯ್ತದು. ಆಮೇಲೆ ಬಾಳೆ ಕೃಷಿ ಮಾಡಿದ್ವಿ. ಬಾಳೆ ಕೃಷಿ ಮಾಡಿ ನಡುವೆ ಸೆಂಟ್ರಿಗೆ ಒಂದೊಂದು ನಾಲ್ಕು ಗಿಡದ ನಡುವೆ ಒಂದೊಂದು ಬಾಳೆ ಗುಂಡಿ ಮಾಡಿ ಅದಕ್ಕೆ ಬಾಳೆ ಗೆಡ್ಡೆ ತಂದಾಕಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ತುಂಬಿ ಬಾಳೆ ಕೃಷಿ ಮಾಡಿದ್ವಿ. ಅದನ್ನ ಯಾವ ಬಾಳೆ ಹಾಕಿದ್ವಿ ನಾವು? ಮೊದಲು ಪಚ್ಚಬಾಳೆ ಅಂತ ಹಾಕಿದ್ವಿ. ಒಳ್ಳೆ ಫಸ್ಲು ಚೆನ್ನಾಗ್ ಬಂತು, ಅದು ಒಳ್ಳೆ ಇಳುವರಿನೂ ಬಂತು. ಒಳ್ಳೆ ಇಲ್ಲೇ ಮಾರ್ಕೆಟಿಂಗ್ ನಲ್ಲೂರಲ್ಲೇ ಒಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ವಿ, ಅವರು ಒಳ್ಳೆ ಆದಾಯನೂ ಬಂತು ಅದರಿಂದ ನಮಗೆ. ಮೂರು ವರ್ಷ ಅದು ಬಾಳೆ ಬಿಟ್ಟಿದ್ವಿ, ನೆರಳಿಗೆ ಗಿಡದ ನೆರಳಿಗೆ ಮೂರು ವರ್ಷ ಬಿಡ್ತೀವಿ. ಅದನ್ನ ಬಿಟ್ಟು ಆಮೇಲೆ ಅದನ್ನ ತೆಗೆದ್ಮೇಲೆ ಗಿಡ ಆಮೇಲೆ ಬಯಲಲ್ಲೇ ಬೆಳೆಸ್ತೀವಿ. ಅಂದ್ರೆ ಬಾಳೆ ಹಾಕಿದಾಗ ಗಿಡಕ್ ಸ್ವಲ್ಪ ತೊಂದರೆ ಆಗುತ್ತೆ, ಬೆಳಕ್ ಬೀಳಲ್ಲ, ಗಿಡ ಕುಂಠಿತವಾಗುತ್ತೆ ಅಂತ ಕೇಳ್ಪಟ್ಟೆ. ನೀವ್ ಯಾವ ರೀತಿ ಮಾಡಿದ್ರಿ? ಏನು ನಾವು ಅದನ್ನ ಬಾಳೆ ಬೆಳೆಯೋದು ಅಂದ್ರೆ ಕ್ಲೀನ್ ಮಾಡ್ತಾ ಇರ್ಬೇಕು ಸರ್. ಆ ಮೂರ್ ತಿಂಗಳಿಗೆ ಒಂದ್ಸರಿ ಅದು ಸೈಡ್ ಅಲ್ಲೆಲ್ಲ ಮೊಳಕೆ ಬೆಳೀತವೆ, ಅದನ್ನ ಕ್ಲೀನ್ ಮಾಡ್ಕೊಂತ ಇದ್ರೆ ಬುಡಕ್ ಎರಡು ಮರ ಬಾಳೆ ಮರ ಬಿಟ್ಕೊಂಡು ಇನ್ ಇದ್ದಿದ್ದೆಲ್ಲ ಕೊಯ್ದು ಗಾಳಿ ಅಡಂಗ್ ಮಾಡಿ ಕ್ಲೀನ್ ಮಾಡ್ತಾ ಇದ್ವಿ. ಹಂಗಾಗಿ ನಮಗೆ ಯಥೇಚ್ಛವಾಗಿ ಬೆಳಕು ಗಾಳಿ ಬಿಸಿಲು ನೆಲಕ್ ಬೀಳ್ತಿತ್ತು. ಅಂದ್ರೆ ಇಲ್ಲಿ ನಿಮ್ಮ ಒಂದ್ ಸಸಿಗಳು ನೋಡಿದಾಗ ಒಂದು ಮರದಲ್ಲಿ ಸ್ವಲ್ಪ ಕಮ್ಮಿ ಇದಾವೆ, ಇನ್ನೊಂದ್ರ ಸ್ವಲ್ಪ ಅಗಲ ಜಾಸ್ತಿ ಇದೆ, ಏನ್ ಕಾರಣ ಅಂತೀರಿ? ಅದು ಬಿಸಿಲು ಬೀಳದಿಲ್ದವು ಹೆಚ್ಚಿಗೆ ಎತ್ತರ ಹೋಗಿರ್ತವೆ, ಬಹಳ ಬಿಸಿಲು ಬಿದ್ದು ಇದಾದವು ಕೊರಗಿ ಕೊರಗಿ ಗಣ್ಣು ಸಣ್ಣ ಇರುತ್ತೆ, ಸಣ್ಣ ಇರುತ್ತೆ ಸರ್. ನೀವು ಏನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನು ಭೇಟಿಯಾಗಿ ಅದ್ರಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ರೆ? ಅಲ್ಲ ಪಡ್ಕೊಂಡಿದ್ವಿ ಸರ್, ಒಂದ್ಸರಿ ಬರ್ತಿರ್ತಾರೆ ಇಲ್ಲಿ ಊರಲ್ಲಿ ಅವ್ರಿಂದ ಅವರಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ. ಮಣ್ಣು ಇಲ್ಲಿಂದ ತಗೊಂಡೋಗಿ ಅವ್ರು ಅವರೇ ಬಂದು ಮಣ್ಣ ತಗೊಂಡು ಪರೀಕ್ಷೆ ಮಾಡಿ ಇಂತಿಂತ ಗೊಬ್ಬರ ಕೊಡ್ರಿ, ಇಂತ ನೀರು ಇಷ್ಟ ದಿನಕ್ಕೊಂದ್ಸರಿ ಹಾಯಿಸ್ರಿ ಅಂತ ಅವರಿಂದ ಅವರಿಂದನೂ ಮಾಹಿತಿ ಪಡೆದು ಅದರಿಂದ ನಾವು ಅವರಂತೆ ನಾವು ಅನುಸರಿಸ್ತಾ ಇದೀವಿ. ಎಷ್ಟು ಶುದ್ಧ ಮರ ಇವೆಲ್ಲ? ಇದೆಲ್ಲ ಅಲ್ಲೇ 35 ವರ್ಷ ಮೇಲಾಯ್ತು ಸರ್, ಇದು 35-38 ವರ್ಷ ಆಯ್ತು. ಇನ್ನು ಅವು ಸುಭಿಕ್ಷವಾಗೇ ಇದಾವೆ, ಇನ್ನು ಬಹಳ ಚೆನ್ನಾಗೇ ಇದಾವೆ. ಹಂಗ್ ನೋಡ್ಕೊಂತಾ ಇದೀವಿ, ಹಂಗಾಗಿ ಅವು ಚೆನ್ನಾಗೇ ಫಸಲು ಬಿಡ್ತಾ ಇದಾವೆ. ಇನ್ನು ಈ ಕಳೆ ಬಗ್ಗೆ ಮಾತಾಡೋದಾದ್ರೆ ಇದು ಕರೆಯದೆ ಬರ್ತಕ್ಕಂತ ಅತಿಥಿ ಕಳೆ, ಇದನ್ನ ಯಾವ ರೀತಿ ನೀವು ಕ್ಲೀನ್ ಮಾಡ್ಕೊಂಡು ಸ್ವಚ್ಛವಾಗಿ ಯಾವ ತರ ಇದ್ರ ನಿರ್ವಹಣೆ ಹೆಂಗ್ ಮಾಡ್ತೀರಾ? ಕಳೆ ಅಂದ್ರೆ ಸರ್, ನಾವು ವರ್ಷಕ್ಕೆ 3 ಸರಿ ಕಳೆ ತೆಗಿಸ್ತೀವಿ ಕೈಯಿಂದ ಕೂಲಿಯಿಂದ. 3 ಸರಿ ತೆಗ್ಸಿ ಅತಿ ಮತ್ತೆ ಹೆಚ್ಚಿಗೆ ಮಳೆ ಆದಾಗ ನಮಗೆ ಕೂಲಿ ಅಡಿಕೆ ಸುಲಿಯಕ್ಕೆ ಜನ ಹೋಗ್ಬಿಡ್ತಾರೆ. ಹಂಗಾಗಿ ಒಂದ್ಸರಿ ವರ್ಷಕ್ಕೊಂದ್ಸರಿ ಈ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿ ಅದನ್ನ ಕಳೆ ನಿಯಂತ್ರಣ ಮಾಡ್ತೀವಿ. ಕೂಲಿಯಿಂದನೂ 3 ಸರಿ ವರ್ಷಕ್ಕೆ 3 ಸರಿ ಕಳೆ ತೆಗಿಸ್ತೀವಿ ಸರ್. ಏನ್ ಸ್ಪ್ರೇ ಮಾಡ್ತೀವಿ? ಅದು ಇದು ರೌಂಡ್ ಅಪ್ ಸ್ಪ್ರೇ ಮಾಡ್ತೀವಿ. ರೌಂಡ್ ಅಪ್ ಹೊಡೆಯೋದ್ರಿಂದ ಭೂಮಿಗೆ ತೊಂದರೆ ಆಗಲ್ವ? ಮಣ್ಣು ಹಾಳಾಗುತ್ತೆ, ಮತ್ತೆ ಅಂದ್ರೆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಫಲವತ್ತತೆ ಹಾಳಾಗುತ್ತೆ ಅಂತಾರೆ, ನೀವೇನ್ ಹೇಳ್ತೀರಾ? ಹೌದು ಸರ್, ಅದು ನಿಜ. ಆದ್ರೂ ನಾವು ಅದು ಕಂಟ್ರೋಲ್ ಮಾಡ್ತಾ ಇದೀವಿ. ವರ್ಷಕ್ಕೆ 3-4 ಸರಿ ಹೊಡಿತಿದ್ದಾರೆ ಎಲ್ಲರೂ, ಆದ್ರೆ ನಾವು ವರ್ಷಕ್ಕೆ 1 ಸರಿ ಹೊಡಿತಾ ಇದೀವಿ. ಆದ್ರೂ ನಮಗೆ ಅದು ಮನಸ್ಸಿಲ್ಲ, ಈ ಕೂಲಿಕಾರರ ಸಮಸ್ಯೆಯಿಂದ ಮತ್ತೆ ಅದನ್ನ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ನಾವು ಒಂದ್ಸರಿ ಅದನ್ನ ಅಡಿಕೆ ಫಸ್ಲು ಕೆಡವಕ್ಕೋಸ್ಕರ ಅದನ್ನ ಹೊಡ್ಕೊಳ್ಳೇಬೇಕಾಗುತ್ತೆ ಸರ್. ಹುಲ್ಲಿದ್ರೆ ಅದು ಅಡಿಕೆ ಕಾಣಲ್ಲ, ಆಮೇಲೆ ಓಡಾಡಕ್ ಸರಿ ಆಗಲ್ಲ. ಹಂಗಾಗಿ ಅದನ್ನ ಆ ಹುಲ್ಲಿನ ನಿಯಂತ್ರಣ ಮಾಡಕ್ಕೋಸ್ಕರ ವರ್ಷಕ್ಕೊಂದ್ಸರಿ ನಾವು ಸ್ಪ್ರೇ ಮಾಡ್ಕಂತೀವಿ ರೌಂಡ್ ಅಪ್. ಅಂದ್ರೆ ಈ ಗೊಬ್ಬರ ಎಲ್ಲ ಹಾಕ್ತಿನದು ಯಾವ ರೀತಿಯಾದ ಒಂದು ನೀವು ಸಾವಯವ ಪದ್ಧತಿ ಅನುಸರಿಸಿದ್ರೆ ಅಥವಾ ರಾಸಾಯನಿಕ ಪದ್ಧತಿ ಅನುಸರಿಸಿ ಮಾಡ್ತಾ ಇದ್ರೆ? ಸಾವಯವ ಗೊಬ್ಬರನೇ ನಾವು ಅನುಸರಿಸ್ತೀವಿ. ಅಂದ್ರೆ ಕೊಟ್ಟಿಗೆ ಗೊಬ್ಬರನೇ ನಾವು ಹೆಚ್ಚಿಗೆ ಬಳಸೋದು. ಆಮೇಲೆ ಇದೇ ಫಲವತ್ತಾದ ಕೆರೆ ಇದಾವೆ ಇಲ್ಲಿ, ಬಸವನಹಳ್ಳಿ ಗಾನ್ಕಟ್ಟೆ ಕೆರೆ ಅಂತ ಕೆರೆಗಳಿದಾವೆ, ಅಲ್ಲಿಂದ ಮಣ್ಣು ಹೊಡ್ಕೊಂಡು ಸಾವಯವ ಕೃಷಿಯನ್ನೇ ಹೆಚ್ಚಾಗಿ ಅಳವಡಿಸ್ಕೊಂಡಿದೀವಿ ಸರ್. ಮತ್ತೆ ಗಿಡದ ಮಧ್ಯದಲ್ಲಿ ದ್ವಿದಳ ಧಾನ್ಯಗಳು ಸೆಣಬು ಎಲ್ಲ ಬೆಳೀತಾರೆ, ಆದ್ರೆ ನೀವು ಯಾವ ರೀತಿ ಅದ ಅನುಸರಿಸಿದ್ರೆ ನೀವು ಇಲ್ಲಿ ಹಾಕಿದ್ರ ಹೆಂಗೆ ಏನು? ನಾವು ಆತರ ದ್ವಿದಳ ಧಾನ್ಯದ ಏನು ಹಾಕಿಲ್ಲ. ಅಂದ್ರೆ ನಾವು ಈ ಎಲೆ ಬಳ್ಳಿ ಬಾಳೆ ಇರೋದ್ರಿಂದ ಅವನ್ನ ಅದರ ಅವಶ್ಯಕತೆ ಇಲ್ಲ. ಅದೇ ಬೇಕಾದಷ್ಟು ನಮಗೆ ಬಾಳೆ ಎಲೆ ಕಸ ಆಮೇಲೆ ಎಲೆ ಉದುರೋದು ಅವೆಲ್ಲ ಆಗಿ ಫಲವತ್ತತೆ ಭೂಮಿ ಫಲವತ್ತೆ ಹೆಚ್ಚಾಗತ್ತೆ. ಹಂಗಾಗಿ ನಾವು ಅದನ್ನ ಅಳವಡಿಸ್ಕೊಂಡಿಲ್ಲ. ಇದನ್ನ ಸೆಣಬು ಅದೆಲ್ಲ ನಾವು ಅದನ್ನ ಹೆಚ್ಚಿಗೆ ಅಳವಡಿಸ್ಕೊಂಡಿ ದ್ವಿದಳ ಧಾನ್ಯ ಅಳವಡಿಸ್ಕೊಂಡಿಲ್ಲ ಸರ್. ಅಡಿಕೆ ಮರ ಆಯ್ತು, ಇದಕ್ಕೆ ಬರ್ತಕ್ಕಂತ ರೋಗದ ಬಗ್ಗೆ ಮಾತಾಡೋದಾದ್ರೆ ಏನೇನ್ ಬಂದಿತ್ತು ರೋಗ, ಏನ್ ಮಾಡಿದ್ರಿ? ರೋಗ ಅಂದ್ರೆ ಅದು ಬಂದೇ ಬರುತ್ತೆ ಸರ್. ಅದು ತರ 6 ಚಿಟ್ಟೆ ಕುದುರೆ ಟೈಪ್ ಕೀಟ ಇದಾವ ಅವು. ಅವು ಎಲೆ ಮೇಲೆ ಕೂತು ಅವನ್ನ ಕಡಿತಾ ಇರ್ತವೆ. ಅದಕ್ಕೆ ಬೇವಿನ ಎಣ್ಣೆ ಆಮೇಲೆ ಸಾಸಿವೆ ಎಣ್ಣೆ ಅವನ್ನೆಲ್ಲ ವರ್ಷಕ್ಕೊಂದ್ಸರಿ ಅದು ಹೆಚ್ಚಾದಾಗ ಅವನ್ನ ಸ್ಪ್ರೇ ಮಾಡಿಸ್ತೀವಿ ಸರ್. ಹಿಂಗಾರು ಕೊಳೆ ರೋಗ ಎಲ್ಲ ಬರುತ್ತೆ, ಆ ತರದ ಏನಾದ್ರು ಬಂದಿತ್ತ, ಏನ್ ಮಾಡಿದ್ರಿ? ಹಿಂಗಾರು ಕೊಳೆ ಅಂದ್ರೆ ಅದು ಹಳ್ಳು ಉದುರ್ತವೆ ಸರ್. ಅದು ಹಳ್ಳು ಉದುರಿದ್ರೆ ಯಾಕೆ ಉದುರ್ತವೆ ಅಂದ್ರೆ ಈ ಆಲಿಕಲ್ ಮಳೆ ಬಂದು ಹೋದ ವರ್ಷ ಬಹಳ ಉದುರಿತ್ತು. ಆ ತರ ಮಳೆನೂ ಹೆಚ್ಚಾಗಿ ಶೀತ ಹೆಚ್ಚಾಗಿ ಮಳೆ ಉದುರಿತ್ತು. ಅದಕ್ಕೆ ನಾವ್ ಈಗ ಏನ್ ಮಾಡಿದೀವಿ ಅಂದ್ರೆ ತೋಟದಲ್ಲಿ ಸುತ್ತಲೂ ಬಸಿ ಕಾಲ ಬಿಟ್ಟು ಬಿಟ್ಟಿದೀವಿ, ನೀರ್ ನಿಲ್ಲಲ್ಲ. ಹಂಗಾಗಿ ನಮಗೆ ಶೀತ ಹೆಚ್ಚಾಗಲ್ಲಲ್ಲ ಆ ತರ. ಆದ್ರಿಂದ ಇಂಗಾರ ಕೊಳೆಯೋದಾಗ್ಲಿ ಹಳ್ಳು ಹರಳು ಉದುರೋದಾಗ್ಲಿ ಈಗ ಕಡಿಮೆ ಆಗಿತ್ತದು. ಅಂದ್ರೆ ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಅಂತ ಕೇಳ್ಪಡ್ತೀವಿ. ಇಲ್ಲಿ ಈ ಸೈಡ್ ಅಲ್ಲೆಲ್ಲ ಹೆಚ್ಚು ಮರಗಳಿರೋದ್ರಿಂದ ಏನು ತೊಂದರೆ ಏನಾರ ತೊಂದರೆ ಏನಿಲ್ಲ ಸರ್. ಹಂಗಾಗಿ ಇಲ್ಲಿ ತಂಪಾದ ವಾತಾವರಣ ಇರುತ್ತೆ ಯಾವಾಗ್ಲೂ, ಸುತ್ತಲೂ ನೀರಿದೆ, ಹಂಗಾಗಿ ಹೆಚ್ಚಿಗೆ ಬೇಸಿಗೆಯಲ್ಲಿ ಅಷ್ಟಾಗಿ ಹೀಟ್ ಅನ್ಸಲ್ಲ, ಹಂಗಾಗಿ ಕಡಿಮೆನೆ ಹರಳು ಉದುರೋದಾಗ್ಲಿ ಇಂಗಾರ ಕೊಳೆಯೋದಾಗ್ಲಿ ಕಡಿಮೆನೆ ಇಲ್ಲಿ ಅಂತ ಹೇಳ್ತೀನಿ. ಈ ಎಲೆಗಳಲ್ಲಿ ಎಲೆ ಚುಕ್ಕೆ ರೋಗ ಅಂತೆಲ್ಲ ಬಂದಿದೆಯಲ್ಲ, ಅದ್ರ ಬಗ್ಗೆ ನೀವು ಯಾವ ರೀತಿ ಅದ್ರ ಕ್ರಮ ತಗೊಂಡಿದ್ದೀರಿ ಅಂತ? ಎಲೆ ಚುಕ್ಕೆ ರೋಗ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಎಲೆ ಚುಕ್ಕೆ ರೋಗ ಅಂದ್ರೆ ಮರ ಎಲ್ಲ ಹಳದಿ ಬಣ್ಣ ರೋಗ ಆಗತ್ತದು. ಅದಕ್ಕೆ ಈ ಕೃಷಿ ವಿಜ್ಞಾನಿಗಳಿಂದ ನಾವು ಮಾಹಿತಿ ಪಡೆದು ಅದಕ್ಕೆ ತಕ್ಕ ಸೂಕ್ತ ಔಷಧಿ ಸಿಂಪಡಣೆ ಮಾಡ್ತೀವಿ. ರಸಗಿರ ಕೀಟದ ಬಗ್ಗೆ ಹೇಳೋದಾದ್ರೆ, ರಸಗಿರ ಕೀಟದ ಬಗ್ಗೆ ಆದ್ರೆ ಅದಕ್ಕೂ ನಾವು ಅದೇ ಹೇಳಿದಂಗೆ ನಾನು ಹೇಳಿದಂಗೆ ಅದಕ್ಕೆ ಬೇವಿನ ಎಣ್ಣೆ ಆಗಲಿ ಇಲ್ಲ ಸಾಸಿವೆ ಎಣ್ಣೆ ಅದನ್ನ ಕೃಷಿ ವಿಜ್ಞಾನಿಗಳನ್ನ ಸಲಹೆ ಪಡೆದು ಅದಕ್ಕೆ ಸಿಂಪಡಣೆ ಮಾಡ್ತೀವಿ ವರ್ಷಕ್ಕೊಂದ್ಸರಿ. ಆದ್ರಿಂದ ಅದನ್ನ ಹತೋಟಿ ತರಬಹುದು. ಬೇರಲ್ಲಿ ಯಾವುದೋ ಒಂದು ಕೀಟ ಬಂದು ಗಿಡ ಹಾಳು ಮಾಡುತ್ತೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ನಿಮ್ಮ ತೋಟದಲ್ಲಿ ಏನಾದರೂ? ಇಲ್ಲ, ನಮ್ಮಲ್ಲಿ ಏನ ಆತರ ಬೇರ್ ಕಡಿಯ ಹುಳ ಬಂದಿಲ್ಲ ಸರ್. ಇಂದು ಈ ಎಲೆಬಳ್ಳಿ ಬಗ್ಗೆ ಮಾತಾಡಿದ್ರಿ, ಎಷ್ಟು ಎಕರೆ ಎಲೆಬಳ್ಳಿ ಹಾಕಿದ್ರಿ, ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ತೀರಿ? ಎಲೆಬಳ್ಳಿ ಅಂದ್ರೆ ಅದು ನಾವು ಒಂದ 200 ಗುಣಿ 200 ಬುಡಕ್ಕೆ ಹಾಕಿದೀವಿ ಸರ್. ಅದು ಅದು ನಮಗೆ ಅದು ಕೆಲಸ ಅಂದ್ರೆ ನಾವು ನಾಟಿ ಮಾಡಿದ್ ನಾವೇ, ಅದಕ್ಕೆ ಕೆಲಸ ಹೆಚ್ಚಿಗೆ ಆಗತ್ತೆ, ಅದು ಕೂಲಿ ಜಾಸ್ತಿ ಆಗತ್ತೆ. ಹಂಗಾಗಿ ನಾವು ವರ್ಷಕ್ಕೊಂದ್ಸರಿ ಅದನ್ನ ವರ್ಷದ ಕೇಣಿ ಕೊಟ್ಟು ಬಿಡ್ತೀವಿ ಸರ್. ಅದು ನಾಟಿ ಮಾಡಿದ್ ನಾವೇ ಅಂತ ಹೇಳಿದ್ರಿ, ಅದು ಯಾವ ರೀತಿ ನಾಟಿ ಮಾಡಿದ್ರಿ? ಏನು ಮಾಡೋದು ಅಂದ್ರೆ ಅದು ಎಲೆ ಬೇರೆ ಕಡೆಯಿಂದ ಎಲೆ ಕಡ್ಡಿ ತಂದು ಬುಡಕ್ಕೆ ಅದನ್ನ ಅಲ್ಲಿ ಅಡಿಕೆ ಮಾಡಿದ ಬುಡದಲ್ಲೇ ಗುಂಡಿ ಹೊಡೆಸಿ ಅದಕ್ಕೆ. ಯಾವ ಊರಿಂದ ತಂದ್ರಿ? ಬೆಳ್ಳೂಡಿ ಬಾನಾಡಿ ಅಂತ ಬೆಳ್ಳು ಅಲ್ಲಿ ಎಲೆ ಜಾಸ್ತಿ ಬೆಳೀತಾರಲ್ಲಿ, ಆ ಕಡೆಯಿಂದಾನೇ ನಾವು ತಂದು ಅದನ್ನ ಫಸ್ಟ್ ನಾಟಿ ಮಾಡಿರೋದು. ಅಲ್ಲಿಂದ ತಂದು ಅದನ್ನ ಬೆಳ್ಳುಡಿ ಅಂತ ಅದ್ಲ ಆ ಊರು, ಆ ಊರಲ್ಲಿ ತಂದು ನಾಟಿ ಮಾಡಿದ್ವಿ. ಬುಡಕ್ಕೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಗುಂಡಿ ತೆಗ್ಸಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನ ಮೂರು ಕಡ್ಡಿ ಅದಕ್ಕೆ ಬುಡದ ಹತ್ರ ನೆಟ್ಟು ಅದನ್ನ ಪೋಷಣೆ ಮಾಡಿದ್ವಿ. ಅದು ಈಗ 6 ವರ್ಷದ್ದು 7 ವರ್ಷದ್ದು ಎಲೆ ಬಳ್ಳಿ ಇದೆ ಸರ್. ಅದು ಅದನ್ನ ನಾವು ಮಾಡಲ್ಲ ಅಂದ್ರೆ ವರ್ಷಕ್ಕಿಷ್ಟು ಅಂತ ಗುತ್ತಿಗೆ ಕೊಡ್ತೀವಿ. ಅದನ್ನ ನಿಮಗಿದು ಐಡಿಯಾ ಹೆಂಗ್ ಬಂತು ಎಲೆ ಬಳ್ಳಿ ಹಾಕಬೇಕು ಅಂತ? ಎಲೆ ಬಳ್ಳಿ ಅಂತ ಅಂದ್ರೆ ನಾವು ನಮ್ಮ ಅಪ್ಪರ್ ಕಾಲದಿಂದಲೂ ಅದು ಎಲೆ ಬಳ್ಳಿ ಯಾವಾಗ್ಲೂ ಇದೆ. ಅವರು ಮೊದ್ಲಿಂದನೂ ಅದನ್ನ ಬೆಳೆಸ ರೂಢಿಸ್ಕೊಂಡ್ ಬಂದಿರಲ್ಲ, ಹಂಗಾಗಿ ನಾವು ಅದನ್ನ ಯಾವತ್ತು ಬಿಟ್ಟಿಲ್ಲ. ಅದು ಎಲೆ ಬಳ್ಳಿ ಯಾವಾಗ್ಲೂ ಇದೆ ನಮ್ಮ ತೋಟಗಳಲ್ಲಿ. ಒಟ್ಟಲ್ಲಿ ಇದ್ರದ್ದು ಖರ್ಚು ವೆಚ್ಚದ ಬಗ್ಗೆ ಮಾತಾಡೋದಾದ್ರೆ, ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ಆದಾಯ ಬರುತ್ತೆ ಎಲ್ಲ ಸೇರಿಸಿ ಹೇಳೋದಾದ್ರೆ? ಖರ್ಚು ಅಂದ್ರೆ ನಮ್ಮ ತೋಟದಲ್ಲಿ ಎಲ್ಲ ಸೇರಿ ಖರ್ಚು ಬಹಳ, ಈಗಿನ ಕೂಲಿ ಮಾಡಿಸೋದಾಗ್ಲಿ, ಟ್ರ್ಯಾಕ್ಟರ್ ಓಡಿಸೋದಾಗ್ಲಿ, ತೋಟದಲ್ಲಿ ನೆಲ ಕಟ್ಸೋದಾಗ್ಲಿ, ಬುಡಗಳು ಕಟ್ಸೋದಾಗ್ಲಿ, ಸುತ್ತ ಬಿಡಿಸಿ ಗೊಬ್ಬರ ಹಾಕ್ಸೋದಾಗ್ಲಿ ಬಹಳ ಖರ್ಚು ಬರುತ್ತೆ. ಆದರೂ ಅದು ಯಾವ ಕೆಲಸ ಬಿಡಂಗೆ ಇಲ್ಲ, ಆದರೂ ನಾವು ಮಾಡಿಸ್ತೀವಿ. ಅದು ಅದಕ್ಕೆ ಪ್ರತಿಫಲವಾಗಿ ನಾವು ಮತ್ತೆ ಹೆಚ್ಚಿಗೆ ಫಸಲು ತಗೊಳ್ಳೇಬೇಕು. ಹಂಗಾಗಿ ಆದಾಯಕ್ಕಿಂತ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಆದಾಯ ಹೆಚ್ಚಿಗೆ ಬರೋಗೆ ನಾವು ಅಳವಡಿಸ್ಕೊಂಡಿದ್ದೀವಿ. ಖರ್ಚು ಕಡಿಮೆ ಮಾಡಿ ಅಂದ್ರೆ ಯಾವ ರೀತಿ ಅಂತೀರಾ? ಯಾವ ರೀತಿ ಅಂದ್ರೆ ಅದೇ ಈಗ ನಾವೇ ಸ್ವತಃ ಕೂಲಿಯವ್ರನ್ನ ಅವಲಂಬಿಸ್ತಲೇ ನಾವೇ ಕೈ ಮುಟ್ಟಿ ಕೆಲಸ ಮಾಡಿ ಅದರಿಂದ ನಾವು ಹೆಚ್ಚಿಗೆ ಈಗ ಕೂಲಿ ಕಡಿಮೆ ಆದ್ರೆ ನಾವೇ ಮಾಡ್ತೀವಿ, ಮನೆಯವರೇ ಮಾಡ್ಕೊಂಡು ಅದಕ್ಕೆ ನಿರ್ವಹಣೆ ಏನೇನು ನಿರ್ವಹಣೆ ಮಾಡ್ಬೇಕು ಎಲ್ಲ ನಾವೇ ಮನೆಯವರೇ ಮಾಡಿ ಅದನ್ನ ಮೇಂಟೈನ್ ಮಾಡ್ಕೊಂಡು. ಅಂದ್ರೆ ಕೂಲಿ ಎಲ್ಲ ಸಿಗಲ್ಲ, ಎಷ್ಟು ಜನ ಮಾಡ್ತೀರಾ ನೀವು ಅಂತ? ನಾವು ಇಬ್ರು ಮಾಡ್ತೀವಿ ತೋಟದಲ್ಲಿ ಕೆಲಸನ. ನಮ್ಮ ಮನೆಯಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನ್ ಕರ್ಕೊಂಡು ನಾನು ಯಾವಾಗ್ಲೂ ತೋಟದಲ್ಲೇ ಕೆಲಸ ಮಾಡ್ತಾ ಇರ್ತೀನಿ. ಅದರಿಂದ ಸ್ವಲ್ಪ ಖರ್ಚು ಕಡಿಮೆ ಆಗತ್ತೆ, ಆದಾಯ ನಿರೀಕ್ಷೆಯಂತೆ ಉಳಿಯತ್ತೆ ಸರ್. ವರ್ಷಕ್ಕೆ ಎಷ್ಟು ನೀವು ನಿರೀಕ್ಷಿಸಿದಿರಾ ಇದರಲ್ಲಿ? ಇದರಲ್ಲಿ ವರ್ಷಕ್ಕೆ 3 ಎಕರೆ ಅಂದ್ರೆ ಒಂದು 10-15 ಲಕ್ಷ ನಿರೀಕ್ಷೆ ಮಾಡ್ತೀವಿ. ಅದರಲ್ಲಿ ನಮಗೆ ಅಷ್ಟು ಪ್ರತಿಫಲ ಇದ್ದೇ ಇದೆ ಸರ್. ಖರ್ಚು ಕಳೆದು ಒಂದು 6-8 ಲಕ್ಷ ಉಳಿಬಹುದು ವರ್ಷಕ್ಕಾಯ್ತು. ದಿನನಿತ್ಯದ ಖರ್ಚಿಗೆ ಅದಕ್ಕೆಲ್ಲ ಏನ್ ಮಾಡಿದ್ರಿ? ಜೀವನೋಪಾಯಕ್ಕೆ ಏನೇನು ಮಾಡ್ಕೊಂಡಿದ್ದೀರಿ? ಜೀವನೋಪಾಯಕ್ಕೆ ಅಂದ್ರೆ ಅದೇ ಬಾಳೆ ಎಲೆ ಇದನ್ನ ನಾವು ಮಾರಿ ಜೀವನೋಪಾಯ ಮಾಡ್ತೀವಿ. ಬಾಳೆ ಇದೆ ತೋಟದಲ್ಲಿ, ತೆಂಗಿನಕಾಯಿ ಇದೆ, ಹಂಗಾಗಿ ನಮಗೆ ಅದನ್ನ ಖರ್ಚಿಗೋಸ್ಕರ ಅದನ್ನ ಮೀಸಲಿಟ್ಟಿದ್ವಿ. ಒಟ್ಟಿನಲ್ಲಿ ಈಗ ಹೊಲ ಮಾಡೋರ್ತಕ್ಕಂಥವ್ರು ತೋಟ ಮಾಡಬಹುದು ಅಂತೀರಾ ಮಾಡಬಾರ್ದು ಅಂತೀರಾ? ಹೊಲ ಮಾಡೋರು ಅಂದ್ರೆ ಹೊಲ ಬೇಕು ಸರ್. ಅಂದ್ರೆ ಈ ಭಾಗದಲ್ಲಿ ವಾಣಿಜ್ಯ ಬೆಳೆ ಬಿಡಿ ಇದು, ಈ ಕಡೆ ಮತ್ತೆ ನಮ್ ಸೈಡಲ್ಲೆಲ್ಲ ಬೇರೆ ಕಡೆ ಇರೋಲ್ಲ. ನಾವು ತೋಟ ಮಾಡಬೇಕು, ನಾವು ಆದಾಯ ಗಳಿಸಬೇಕು ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಅವ್ರಿಗೆ ತಮ್ಮ ಒಂದು ಕಿವಿಮಾತು ಏನು? ಕಿವಿಮಾತು ಅಂದ್ರೆ ಎಲ್ಲರೂ ತೋಟ ಮಾಡ್ಕಂತ ಹೋದ್ರೆ ಊಟಕ್ ಬೆಳೆ ಏನು? ಊಟಕ್ಕೂ ನಾವು ಬೆಳೆ ಬೆಳ್ಕೋಬೇಕಲ್ಲ, ಹಂಗಾಗಿ ನಾವು ಅದನ್ನ ಹೊಲ ಉಳಿಸ್ಕೋಬೇಕು. ಹೊಲ ಉಳಿಸ್ಕೊಂಡು ಇದನ್ನು ಸ್ವಲ್ಪ ಮಾಡಿದ್ರೆ ಅದನ್ನು ಉಳಿಸ್ಕೊಂಡು ಅದನ್ನು ಈಗ ಊಟಕ್ಕೋಸ್ಕರ ದವಸ ಧಾನ್ಯ ಬೆಳ್ಕೊಳಕ್ಕೆ ಹೊಲನು ಉಳಿಸ್ಕೋಬೇಕು ಸರ್. ಅಂದ್ರೆ ಸ್ವಲ್ಪ ಅದ್ ಮಾಡಿ ಸ್ವಲ್ಪ ಇದು ಮಾಡಬಹುದು ಅಂತೀರಾ? ಹೌದು, ಮಾಡಬಹುದು. ಇಲ್ಲಿ ರೇಟ್ ಹೇಗಿದೆ ಅಂತ ಹೇಳ್ತೀರಿ? ಈಗ ಎಲ್ಲ ಜಾಸ್ತಿ ಆಗಿದೆ ಅಡಿಕೆ ರೇಟ್. ಅದೇ 40-42-43 ತನಕ ಇದೆ ಈ ಸರಿ ಇದೆ. ಮತ್ ಮುಂದೆ ಏನೋ ಲಾಟ್ರಿ ಇದ್ದಂಗೆ ಸರ್. ಇದು ನಮಗೇನದು ನಿಶ್ಚಿತವಾದ ಬೆಲೆ. ಹೋದ ವರ್ಷ 28,000 ಕೊಟ್ಟಿದ್ವಿ ಅಲ್ಲ, 28-30 ಕೊಟ್ಟಿದ್ವಿ. ಇಲ್ಲಿ ಕೃಷಿ ಮಾರುಕಟ್ಟೆ ಚನ್ನಗಿರಿ ಅಂತ ಇಲ್ಲೇ ಹತ್ರ ತುಮಕೋಸ್ ಅಂತ ಇದೆ, ಅಲ್ಲೇ ನಾವು ಯಾವಾಗಲೂ ವ್ಯವಹಾರ ಮಾಡೋದು. ಬೇಕಾದ್ರೆ ಅಲ್ಲೇ ಸಾಲ ತರ್ತೀವಿ ಮತ್ತು ಅಲ್ಲಿ ಅಡಿಕೆ ಬಿಟ್ಟು ಅದನ್ನು ತೀರಿಸ್ತೀವಿ. ಹಂಗಾಗಿ ನಮಗೆ ಇಲ್ಲಿ ತುಮಕೋಸ್ ಇರೋದ್ರಿಂದ, ನಮಗೆ ಚನ್ನಗಿರಿ ತುಮಕೋಸ್ ಇರೋದ್ರಿಂದ ನಮಗೆ ಭಾರಿ ಅನುಕೂಲ ಆಗಿದೆ. ಅಂದ್ರೆ ಮಧ್ಯವರ್ತಿಗಳೇನು ಬರಲ್ಲ ಇಲ್ಲಿಗೆ? ಮಧ್ಯವರ್ತಿಗಳು ಇದ್ದಾರೆ, ಮಧ್ಯವರ್ತಿಗಳು ಬರ್ತಾರೆ, ಅವರಿಗೆ ನಾವು ಇದು ಮಾಡಲ್ಲ. ಏನಿದ್ರು ನಾವು ನಮ್ಮ ವ್ಯವಹಾರ ಏನಿದ್ರು ತುಮಕೋಸಲ್ಲೇ ಮಾಡ್ಕಂತೀವಿ. ಅಂದ್ರೆ ಒಳ್ಳೆ ರೇಟ್ ಕೊಡ್ತಾರೆ? ರೇಟ್ ಪರವಾಗಿಲ್ಲ, ರೇಟ್ ಕೊಡ್ತಾರೆ. ರೇಟ್ ಏನು ನಮಗೆ ಏನ್ ಮಾರ್ಕೆಟಿಂಗ್ ಇರುತ್ತೆ ಆ ರೇಟ್ ಕೊಡ್ತಾರೆ. ಬಾಳೆ ಎಲ್ಲ ಹೆಂಗ್ ಮಾಡ್ತೀರಾ? ಬಾಳೆ ಇಲ್ಲಿ ದಾವಣಗೆರೆ ಇಂದ ಬರ್ತಾರೆ, ಇಲ್ಲಿಗೆ ಬಂದ ಕಳ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಅವ್ರಿಗೆ ಕೊಡೋದು ಬಾಳೆ, ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮೆಣಸು, ಮೆಣಸು ನಾವು ತುಮಕೋಸಿಗೆ ಇದು ಮಾಡ್ತೀವಿ ಸರ್. ಇಲ್ಲಿ ಚನ್ನಗಿರಿ ತುಮಕೋಸಲ್ಲಿ ವ್ಯವಹಾರ ಇದೆ, ಅದು ಮಂಡಿ ಇದೆ, ಅದು ಆ ಮಂಡಿಯಲ್ಲೇ ಬಿಡ್ತೀವಿ. ಎಲೆ ಯಾವ ರೀತಿ ಮಾಡ್ತೀರ? ಎಲೆ ಇಲ್ಲೇ ಬೇರೆಯವರು ಮಾಡ್ತಾರೆ, ವರ್ಷಗಟ್ಟಲೆ ಗುತ್ತಿಗೆ ಕೊಡ್ತೀವಿ, ಅವರು ತಗೊಂಡೋಗಿ ಅವರೇ ಮಾರ್ಕೊಂಡು ನಮಗೆ ಅದನ್ನ ಆದಾಯ ನಮಗೆ ತಂದು ಕೊಡ್ತಾರೆ. ಎಲೆಯಿಂದ ಎಷ್ಟು ಬರುತ್ತೆ ಅಂತೀರಾ? ಎಲೆಯಿಂದ ಅದೇ ಏನಂತ ನಿರೀಕ್ಷೆಗೆ ಅಂತ ಏನು ಆದಾಯ ಇಲ್ಲ. ಅದು ಒಂದು 3 ತಿಂಗಳು ಮಾತ್ರ ಬಹಳ ರೇಟ್ ಇರುತ್ತೆ ಅದು. ಹಂಗಾಗಿ ಅಂತ ನಿರೀಕ್ಷೆ ಮಟ್ಟದಲ್ಲಿ ಏನು ಅದು ಆದಾಯ ಅಲ್ಲ. ಆದ್ರೂ ನಾವು ಬಿಟ್ಟಿಲ್ಲ ಅದನ್ನ, ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದೀವಿ. 1-3 ಎಕರೆ ತೋಟದಲ್ಲಿ 1 ಎಕರೆಗೆ ಹಾಕಿದೀವಿ. ಕಡೆಯದಾಗಿ ತಾವು ರೈತರಿಗೆ ಈ ಒಂದು ಕಾರ್ಯಕ್ರಮ ಕೇಳ್ತಕ್ಕಂತ ರೈತರಿಗೆ ತಾವೊಬ್ಬ ಕೃಷಿಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ನಮ್ಮ ತೋಟಗಳಲ್ಲಿ ಸಾವಯವ ಪದ್ಧತಿಯನ್ನ ಅಳವಡಿಸ್ಕೊಂಡು ಕೃಷಿ ಮಾಡಿದ್ರೆ ಎಲ್ಲ ಬೆಳೆಗಳಿಗೆ ಸಾವಯವ ಕೃಷಿ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ರಾಸಾಯನಿಕ ಉಪಯೋಗಿಸಿದ್ರೆ ಹೆಚ್ಚಿಗೆ ಭೂಮಿ ಫಲವತ್ತತೆ ಹಾಳಾಗೋದು, ಆಮೇಲೆ ಈ ಔಷಧಿ ಹುಲ್ಲಿನ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕಮ್ಮಿ ಆಗುತ್ತೆ. ಆದ್ರಿಂದ ನಾವು ಹೆಚ್ಚಿಗೆ ಇದನ್ನೇ ನಾವು ಸಾವಯವ ಕೃಷಿಯನ್ನೇ ಅಳವಡಿಸ್ಕೊಳೋದು ಒಳ್ಳೆಯದು ಅಂತ ಹೇಳ್ತೀವಿ. ಒಳ್ಳೇದು ಪ್ರಭು ಅವರೇ, ತಾವು ತಮ್ಮ ಇರತಕ್ಕಂತ ಜಮೀನಿನ ಒಂದು ಸಂಪೂರ್ಣ ಮಾಹಿತಿಯನ್ನ ನೀವು ನಮಗೆ ಕೊಟ್ಟಿದ್ರಿ. ನಮ್ಮ ರೈತರಿಗೆ ಕಾರ್ಯಕ್ರಮದಲ್ಲಿ ಮಾತಾಡಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿಹಳ್ಳಿಯ ಪ್ರಭು ಪಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆ